கர்த்தாவின் பிரேமாதிந்தா நின் பிரீத்தி தோறி சீதி வாழல்லி நீ தோறிதா கிருபியு சகனி சாந்தி கர்த்தாவின் பிரேமாதிந்தா நின் பிரீத்தி தோறி சீதி வாழல்லி நீ தோறிதா கிருபியு சகனி சாந்தி ಸಮಯ ಪೂರ್ಣ ಹೃದಯದಿ ನಮಗೆ ನಿಮ್ಮ ಸೇವೆಯ ಸಲ್ಲಿಸಿ ನೆನೆಸಿ ನಮ್ಮ ಬಾಳಲಿ ವಂದನೆ ಸಲ್ಲಿಸುವೆವು ನೆನೆಸಿ ನಮ್ಮ ಬಾಳಲಿ ವಂದನೆ ಸಲ್ಲಿಸುವೆವು ನಿನ್ ಪ್ರೇಮದಿಂದ ನಿನ್ ಪ್ರೀತಿ ತೋರಿಸಿದಿ ಬಾಳಲ್ಲಿ ನೀ ತೋರಿದ ಕೃಪೆಯು ಸಹನೆ ಶಾಂತಿ ಆತನು ನಿಮಗೆ ನೀಡಿ ನಿತ್ಯ ಜೀವನದ ದಾರಿ ಆತನು ನಿಮಗೆ ತೋರಿಸಿ ದಾಸಿಯ ಪಾದವೇರಿ ನಿಮ್ಮನ್ನು ಹರಸಿದನು ದಾಸಿಯ ಪಾದವೇರಿ ನಿಮ್ಮನ್ನು ಹರಸಿದನು ಕರ್ತ ನಿನ್ ಪ್ರೇಮದಿಂದ ನಿನ್ ಪ್ರೀತಿ ತೋರಿಸಿದಿ ಬಾಳಲ್ಲಿ ನೀ ತೋರಿದ ಕೃಪೆಯು ಸಹನೆ ಶಾಂತಿ ಕರ್ತ ನಿನ್ ಪ್ರೇಮದಿಂದ ಪ್ರೀತಿ ತೋರಿಸಿದಿ ಬಾಳಲ್ಲಿ ನೀ ತೋರಿದ ಕೃಪೆಯು ಸಹನೆ ಶಾಂತಿ